ಭವತು ಸಹನಾಭುನಕ್ತು ಸೀತಮಸ್ತು ಶಾಂತಿ ಶಾಂತಿ ಶಾಂತಿ. ಓಂ ಓಂ ಉಷಂಹವೈ ವಾಜಸ್ರವಸಃ ವಾಜಸ್ರವಸಃ ಸರ್ವವೇದ ಸಂದದೌ ಸರ್ವವೇದ ಸಂದದೌ ತಸ್ಯ ತಸ್ಯ ಹ ನಚಿಕೇತ ನಾಮ ನಚಿಕೇತ ನಾಮ ಪುತ್ರ ಆಸ ಪುತ್ರ ಆಸ. ಓಂ ಮಂಗಳಾರ್ಥ. ಮಂಗಳವು ಉಂಟಾಗಲಿ. ಅಧ್ಯಯನ ಮಾಡುವವರಿಗೆ, ಅಧ್ಯಾಪನವನ್ನು ಮಾಡಿಸುವವರಿಗೆ, ಗುರು ಶಿಷ್ಯ ಪರಂಪರೆಗೆ ಮಂಗಳವು ಉಂಟಾಗಲಿ ಅಂಥೇಳಿ ಪ್ರಾರಂಭದಲ್ಲಿ ಓಂಕಾರದ ಉಚ್ಚಾರ. ಉಷನ್ ಹ ವೈ ವಾಜಸ್ರವಸ ಸರ್ವವೇದ ಸಂದದೌ ತಸ್ಯ ಹ ನಚಿಕೇತ ನಾಮ ಪುತ್ರ ಆಸ. ಉಷನ್ ಫಲವನ್ನು ಬಯಸುವವನು, ಹ ವೈ ಫಲದ ಬಯಕೆಯನ್ನು ಇಟ್ಟುಕೊಂಡವನು ಯಾವನೋ ಅವನು ಉಷನ್. ಹ ವೈ ಅವನೇ ವಾಜಶ್ರವಸ. ವಾಜಶ್ರವ ಎನ್ನುವ ಋಷಿಯ ಮಗ ವಾಜಶ್ರವಸ. ಅವನ ಮಗ ನಚಿಕೇತ. ವಾಜಶ್ರವನ ಮಗ ವಾಜಶ್ರವಸ. ವಾಜಶ್ರವಸನ ಮಗ ನಚಿಕೇತ. ಈ ವಾಜಶ್ರವಸ ಇವನು ಒಂದು ಮಹಾಯಾಗವನ್ನು ಹಾಕ್ಕೊಂಡಿದ್ದ. ಅದರ ಹೆಸರು ವಿಶ್ವಜಿತ ಯಾಗ. ವಿಶ್ವಜಿತ ಯಾಗವನ್ನು ಅವನು ಹಾಕ್ಕೊಂಡಿದ್ದಾನೆ. ಆ ಯಾಗದಲ್ಲಿ ಎಲ್ಲವನ್ನೂ ದಾನ ಮಾಡಬೇಕು ಅನ್ನೋದು ನಿಯಮ. ತನ್ನದು ಎನ್ನುವುದೆಲ್ಲವನ್ನು ದಾನ ಮಾಡಬೇಕು. ಅಂತಹ ವಾಜಶ್ರವಸನಿಗೆ ಪುತ್ರ ಆಸ, ಒಬ್ಬ ಪುತ್ರ ಇದ್ದಾನ ಅವನಿಗೆ. ಆ ಪುತ್ರನ ಹೆಸರು ನಚಿಕೇತ ನಾಮ. ನಚಿಕೇತ ಎನ್ನುವ ಹೆಸರಿನ ಮಗನೂ ಅವನಿಗೆ ಇದ್ದನು. ಈ ಪ್ರಕಾರ ಮಂತ್ರವನ್ನು ಪ್ರಾರಂಭ ಮಾಡುತ್ತದೆ. ಸ್ವಲ್ಪ ಭಾಷ್ಯವನ್ನು ನೋಡೋಣ. ತತ್ರ ಆಖ್ಯಾಯಿಕಾ ವಿದ್ಯಾಸ್ತುತ್ಯರ್ಥಾ ಉಷನ್ ಕಾಮಯಮಾನಃ ಹವಾಯಿತಿ ವೃತ್ತ ಅರ್ಥ ಸ್ಮರಣಾರ್ಥಃ ಸ್ಮರಣಾರ್ಥಃ ನಿಪಾತೌ. ತತ್ರ ಆಖ್ಯಾಯಿಕ ಇದೊಂದು ಸಣ್ಣ ಕಥಾಭಾಗ್ಯ ಬರುತ್ತದೆ. ಆಖ್ಯಾಯಿಕ ಕಥಾಭಾಗ, ಈ ಕಥಾಭಾಗದ ಅವಶ್ಯಕತೆ ಏನಂತಂದರೆ ವಿದ್ಯಾಸ್ತುತ್ಯರ್ಥ. ಇದು ವಿದ್ಯೆಯನ್ನು ಸ್ತುತ್ಯರ್ಥ, ವಿದ್ಯೆಯ ಸ್ತುತಿಗಳಾಗಿ ಈ ಕಥೆ ಬಂದಿದೆ. ರಾಮನ, ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡೋದಕ್ಕಾಗಿ ರಾಮಾಯಣ ಹೇಗೆ ಬಂತು, ಕೃಷ್ಣನ ಗುಣಗಾನಕ್ಕಾಗಿ ಮಹಾಭಾರತ ಕಾವ್ಯ ಹೇಗೆ ಬಂತು, ಈ ಒಂದು ಶಾಸ್ತ್ರ ಪರಂಪರೆಯ ಮಹತ್ವವನ್ನು ತಿಳಿಸಲಿಕ್ಕಾಗಿ, ಈ ಬ್ರಹ್ಮವಿದ್ಯೆಯ ಮಹತ್ವವನ್ನು ತಿಳಿಸಲಿಕ್ಕಾಗಿ ಸ್ತುತ್ಯರ್ಥವಾಗಿ ಈ ಕಥೆ ಬಂದಿದೆ. ಸ್ತುತ್ಯರ್ಥ ಇದು ಹೇಗೆ ಪ್ರಾರಂಭ ಆಗ್ತು ಅಂದರೆ, ಉಷನ್, ಉಷನ್ ಇಸ್ ಈಕ್ವಲ್ ಟು ಕಾಮಯ, ಕಾಮಯ ಮಾನಃ ಅಂದರೆ ಕಾಮಿಸುವವನು, ಬಯಸುವವನು, ಫಲಾಪೇಕ್ಷೆಯನ್ನು ಇಟ್ಟುಕೊಂಡವನು. ಕರ್ಮಗಳನ್ನು ಮಾಡುವಾಗ ಫಲಾಪೇಕ್ಷೆಯನ್ನು ನಿರೀಕ್ಷಿಸಿಕೊಂಡೇ ಕರ್ಮವನ್ನು ಯಾರು ಮಾಡ್ತಾರೋ ಅವರಿಗೆ ಕಾಮಯಮಾನಃ ಅಂತ ಕರೀತಾರೆ. ಫಲಾಪೇಕ್ಷೆಯನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡೇ ಕರ್ಮವನ್ನು ಯಾರು ಮಾಡ್ತಾರೋ ಅವರಿಗೆ ಕಾಮಯಮಾನಃ ಅಂತ ಕರೀತಾರೆ. ಶಬ್ದ ವರ್ಡ್ ಕಾಮಯಮಾನ, ಕಾಮ ಅಂದರೆ ಇಚ್ಛಾ, ಕಾಮಯಮಾನಃ. ಇನ್ನು ಹ ವಾ ಎರಡು ಅಕ್ಷರ ಬಂದಿವಲ್ಲ, ಅವು ಎದಕ್ಕೆ ಬಂದವೆ? ಹ ವಾ ಇತಿ ವೃತ್ತ ಅರ್ಥ ಸ್ಮರಣಾರ್ಥ, ಈ ಮುಂಚಿತವಾಗಿ ಆಗಿರು ಹೋಗಿರುವಂತಹ ಕರ್ಮಕಾಂಡದ ಅನೇಕ ವಿಷಯಗಳೇನಿವೆಯೋ ಅವುಗಳನ್ನು ಸ್ಮೃತಿಯಲ್ಲಿ ತಂದುಕೋಬೇಕು ಅಂತ ಹೇಳ್ತಾರೆ. ಏಕೆಂದರೆ ಮುಂದೆ ಒಂದು ಯಜ್ಞವನ್ನು ಮಾತಾಡ್ತಾ ಇದ್ದಾರೆ, ಅದಕ್ಕೆ ವಿಶ್ವಜಿತ ಯಜ್ಞ ಅಂಥೇಳಿ. ಸೊ ಪೂರ್ವಭಾವಿಯಾಗಿ ಕರ್ಮಕಾಂಡದಲ್ಲೆಲ್ಲ ಬಂದಿರ್ತದದು, ಆದರೆ ಈಗ ಉತ್ತರ ಭಾಗದಲ್ಲಿ ಬಂದಾಗ ಸ್ವಲ್ಪ ಸ್ಮೃತಿಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹ ವಾ ಇತಿ ವೃತ್ತ, ವೃತ್ತ ಅಂದರೆ ಈಗಾಗಲೇ ಆಗಿ ಹೋದ, ಅರ್ಥ ಸ್ಮರಣಾರ್ಥ, ಈಗಾಗಲೇ ಆಗಿ ಹೋದ ವಿಷಯಗಳ ಅರ್ಥವನ್ನು ಸ್ಮೃತಿಯಲ್ಲಿ ತಂದುಕೋಬೇಕು. ಅನ್ಯಥಾ ನಿಪಾತವು, ಮತ್ತು ಬೇರೆ ಇನ್ಯಾವ ಅರ್ಥವೂ ಇದಕ್ಕೆ ಇಲ್ಲ. ನಿಪಾತ, ನಿಪಾತವು ವಾಜಂ ಅನ್ನಂ ತದ್ದಾನಾದಿ ನಿಮಿತ್ತಂ ಶ್ರವಃ ಯಶಃ ಯಸ್ಯ ಸ ವಾಜಶ್ರವಃ ರೂಢಿತೋ ವಾ. ರೂಢಿಯಲ್ಲಿ ಕುಬೇರ ಅಂತ ಕರೀತಾರೆ, ಅವನು ಭಿಕ್ಷಾ ಬೇಡ್ತಿರ್ತಾನೆ. ಕುಬೇರ ಅಂತ ಯಾಕೆ ಕರೆದ್ರೆ ಅವನಿಗೆ ರೂಢಿಯಲ್ಲಿ ರೂಢನಾಮ. ಅಥವಾ ಕೆಲವರು ಕುಬೇರಾಗೇ ಇರ್ತಾರೆ, ಹೀಗಾಗಿ ಅವರಿಗೆ ಆ ಹೆಸರು ಹೊಂದಿ ಬರ್ತದೆ. ಈಗ ಅವರು ಅಷ್ಟು ಐಶ್ವರ್ಯವಂತಿರುತ್ತಾರೆ, ಆ ಹೆಸರು ಹೊಂದಿ ಬರ್ತದೆ. ಹಾಗೆ ಇಲ್ಲಿ ವಾಜಶ್ರವ ಸಹ ಅನ್ನುವಂಥದ್ದು ಇದು ರೂಢಿತ ನಾಮವೇ ಆಗಿರಬಹುದು, ಅಥವಾ ಅದಕ್ಕೆ ತಕ್ಕಂತೆ ಅವನಲ್ಲಿ ಆ ಅರ್ಥಗಳು ಇರಬಹುದು. ಏನು ಅರ್ಥ? ವಾಜಂ ಅಂದರೆ ಅನ್ನ, ವಾಜಂ ಅಂದರೆ ಅನ್ನ. ಅವನ ಹೆಸರು ವಾಜಶ್ರವಸ ಅಂತ ಹೇಳಿದಲ್ವ, ಯಾರು ವಾಜಶ್ರವಸ? ವಾಜಶ್ರವನ ಮಗನು ಯಾರು? ಅವನು ವಾಜಶ್ರವಸ. ಹೌದು, ಆ ಅವರ ಅಪ್ಪನಿಗೆ ಆ ವಾಜ ಅನ್ನುವಂಥ ಹೆಸರಿಯಾಗಿ ಬಂತು, ವಾಜಸ್ರವ ಅನ್ನೋ ಹೆಸರಿಯಾಗಿ ಬಂತು. ಅವನಿಗೆ ಆ ಹೆಸರು ಬಂದಿದ್ದಕ್ಕೆ ಅವರ ಮಗನಿಗೂ ಅವನ ಮಗ ಅನ್ನುವಂಥ ಹೆಸರು ಬಂತು. ಅದನ್ನು ಮೊದಲ ಹುಡುಕಿ ತೆಗಿಬೇಕು. ವಾಜ ಅಂದರೆ ಅನ್ನ, ಶ್ರವ ಅಂದರೆ ಯಶಸ್ಸು. ವಾಜಂ ಅನ್ನಂ, ಅದು ಶ್ರವ ಅಂದರೆ ಯಶಸ್ಸು. ಅನ್ನ ಇಟ್ಕೊಂಡ್ರೆ ಯಶಸ್ಸು ಸಿಗ್ತದ? ಅಲ್ಲ. ಹಾಂ, ದಾನಾದಿ ನಿಮಿತ್ತಂ. ಬರೀ ಅನ್ನ ಇಟ್ಕೊಂಡ್ರೆ ಯಾವ ಯಶಸ್ಸು ಇಲ್ಲ, ಕೊಳತು ಹೋಗ್ತದೆ ಅನ್ನ ಅಷ್ಟೇ. ಅಕ್ಕಿ ಅಕ್ಕಿ ಕೊಳತು ಹೋಗ್ತದೆ. ನಮ್ಮ ಹತ್ರ ಧನ ಸಂಗ್ರಹ ಯಾಕಾಗ್ತದೆ, ಧಾನ್ಯ ಸಂಗ್ರಹ ಯಾಕಾಗ್ತದೆ, ಭಗವಂತ ನಮಗೆ ಕೊಡ್ಲಿಕ್ಕೆ ಯಾಕೆ ಶುರು ಮಾಡ್ತಾನೆ? ಅದು ಬಟ್ಟೆ ಇರ್ಬೋದು, ಆಹಾರ ಇರ್ಬೋದು, ಹಣ ಇರ್ಬೋದು, ನಮ್ಮಲ್ಲಿ ಸಂಗ್ರಹ ಯಾಕಾಗ್ತದೆ? ಈಶಾವಾಸ್ಯ. ಏನು ಕೊಟೇಶನ್ ಈಶಾವಾಸ್ಯದೊಳಗೆ? ಇದು ಉಪನಿಷತ್ ಏನು? ತೇನ ತಕ್ತೇನ ಭುಂಜೀತ. ತೇನ ತಕ್ತೇನ ಭುಂಜೀತ ಮಾಗೃದ. ಅದು ನಂದು ಅಂತ ನೀನು ಅದನ್ನು ಸಂಗ್ರಹಿಸಿ ಇಡಬೇಡ, ಕೊಳತು ಹೋಗ್ತದದು. ಅಥವಾ ಇನ್ನೊಬ್ರು ಅಪಹರಿಸ್ಕೊಂಡು ಹೋಗ್ತಾರೆ. ಮತ್ತೇನು ಮಾಡಬೇಕು ಅದನ್ನು? ತೇನ ತೆಕ್ತೇನು, ಯಾರಿಂದ ಬಂದಿದೆಯೋ ಅವರಿಗೇ ವಾಪಸ್ ಕೊಟ್ಬಿಡಿ. ನಮ್ಮಲ್ಲಿ ಏನು ಸಂಗ್ರಹ ಆಗ್ತದೆ ಅದನ್ನು ಹಂಚ್ಕೊಳಕ್ಕಿರ್ತದೆ ವಿನಃ ಅದನ್ನು ಕೂಡಿಡ್ಲಿಕ್ಕಿರೋದಿಲ್ಲ. ಹಂಚುವಾಗಿ ಸ್ವಲ್ಪ ವ್ಯವಹಾರ ಇರಲಿ. ಹಂಚುವಾಗ ಪಾತ್ರಧಾರಿಗಳು ಯಾರು ನೋಡ್ರಿ, ಅಪಾತ್ರರಿಗೆ ಹಂಚಬೇಡ್ರಿ, ಸಪಾತ್ರರಿಗೆ ಹಂಚ್ರಿ. ಹಂಚಿದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಹಂಚ್ರಿ. ಧರ್ಮ ಇರಲಿ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ದಾನ ಮಾಡಬೇಕು. ಸೊ ಹೀಗೆ ವಾಜಂ ದಾನಾದಿ ನಿಮಿತ್ತಂ, ವಾಜಂ ಅನ್ನಂ ತತ್ ದಾನಾದಿ ನಿಮಿತ್ತಂ, ಆ ಅನ್ನವನ್ನು ದಾನ ಮಾಡುವುದು ಇಷ್ಟೇ ಅಲ್ಲ, ಇನ್ನು ಯಾವುದೇ ರೀತಿಯಾದ ರೀತಿಯಲ್ಲಿ ನಾವು ಆದಿ ಪದಾರ್ಥ ಮತ್ತು ಇತರ ಐಶ್ವರ್ಯ ಇತ್ಯಾದಿ ವಸ್ತುಗಳನ್ನು ಕೂಡ ಹಣ ಇದನ್ನು ದಾನ ಮಾಡುವ ನಿಮಿತ್ತವಾಗಿ ಅವನಿಗೆ ಒಳ್ಳೆ ಹೆಸರು ಬಂದಿದೆ, ಒಳ್ಳೆ ಪ್ರಸಿದ್ಧವಾಗಿದೆ ಅವನ ಹೆಸರು. ಅವರೇನ್ರಿ ಎಷ್ಟು ದಾನ ಮಾಡ್ತಾರೆ, ಶ್ರವಹ. ಶ್ರವ ಅಂದರೆ ಯಶಸ್ಸು. ಸಹ ವಾಜಶ್ರವ, ಅವನ ಹೆಸರು ವಾಜಶ್ರವ. ಯಾಕೆ? ವಾಜಂ ಅನ್ನಂ ಶ್ರವ ಯಶಸ್ಸು, ಅನ್ನವನ್ನು ದಾನ ಮಾಡುವ ಮೂಲಕವಾಗಿ ಹೆಸರನ್ನು ಗಳಿಸಿದವನು ಯಾರೋ ಅವನ ಹೆಸರು ವಾಜಶ್ರವ. ಇನ್ನು ಈ ವಾಜಶ್ರವ ಅನ್ನೋ ಹೆಸರು ಇದು ಅನ್ವರ್ಥಕ, ಹೇಗೆ ಅರ್ಥ ಇದೆಯೋ ಹಾಗೆಯೇ ಪ್ರಸಿದ್ಧವಾಗುತ್ತೆ. ಅಥವಾ ರೂಢಿತೋವಾ, ಅವನಿಗೆ ರೂಢಿಯಲ್ಲಿ ಆ ಹೆಸರು ಬಿದ್ದಿದ್ದು ಇತ್ತು. ಹತ್ತಾರು ಜನ ಕರೆಯೋದು ಪಸಂದ, ಚತುರ್ವೇದಿಗಳು, ದ್ವಿವೇದಿಗಳು, ತ್ರಿವೇದಿಗಳು, ಪಾಠಕರು. ಪಾಠಕರು ಅಂತ ಹೆಸರು ಕೇಳ, ಪಾಠಕ್ ಪಾಠಕ್, ಮಹಾರಾಷ್ಟ್ರದಲ್ಲಿ ಪಾಠಕ್ ಅಂತ ಇರ್ತಾರೆ. ಪಾಠ ಅಂದರೆ ವೇದ ಪಾಠವನ್ನು ಹೇಳಿಕೊಡುವವರಿಗೆ ಪಾಠಕರು ಅಂತ ಕರೀತಾರೆ. ಅಗ್ನಿಹೋತ್ರಿಗಳು ರೂಢಿತು ವಾ, ಇವತ್ತಿನ ಕಾಲಕ್ಕೆ ರೂಢಿತ ಅಗ್ನಿಹೋತ್ರ ಕರ್ಮಕಾಂಡದ ಅತ್ಯಂತ ಶ್ರೇಷ್ಠವಾದಂತಹ ಯಜ್ಞ ಅಗ್ನಿಹೋತ್ರ. ಹೌದು, ಶಂಕರವರ ಅಗ್ನಿಹೋತ್ರಿಗಳು ಕರ್ಮಕಾಂಡದ ವಿರೋಧಿಗಳು, ಅದರ ಹೆಸರೇನು ಅಗ್ನಿಹೋತ್ರ. ರೂಢಿತೋವ, ರೂಢಿಯಲ್ಲಿ ಕರೆದಿರುತ್ತಾರೆ ಅಷ್ಟೇ ಅವರಿಗೆ, ಅದನ್ನು ಭಾಳ ದೊಡ್ಡ ವಿಷಯವನ್ನಾಗಿ ಮಾಡಬಾರದು. ಸೊ ಏನಾಯ್ತೀಗ, ರೂಢಿತೋ ವಾ ತಸ್ಯ ಅಪತ್ಯಂ ವಾಜಶ್ರವಸಃ ಕಿಲ ವಿಶ್ವಜಿತಾ ಸರ್ವಮೇಧೇನ ಈಜೇ ತತ್ಫಲಂ ಕಾಮಯಮಾನಃ. ತಸ್ಯ ಅಪತ್ಯಂ, ಕಸ್ಯ ಅಪತ್ಯಂ, ವಾಜಶ್ರವಸ್ಯ ಅಪತ್ಯಂ, ಕಃ ವಾಜಶ್ರವಃ, ಅನ್ನಂ ದಾನಾದಿ ನಿಮಿತ್ತಂ ಶ್ರವಃ ಯಸ್ಯ ನಾಮಃ ವಾಜಶ್ರವಸ ವಾಜಶ್ರವಃ. ಹೌದಾ, ಅನ್ನ ಇತ್ಯಾದಿಗಳ ದಾನವನ್ನು ಮಾಡುವುದರ ಮೂಲಕವಾಗಿ ಯಶಸ್ಸನ್ನು ಗಳಿಸಿದವನು ಯಾರೋ ಅವನು ವಾಜಶ್ರವ, ಅಂತಹ ವಾಜಶ್ರವನ ಪುತ್ರ. ಯಾರವ ಪುತ್ರ? ವಾಜಶ್ರವಸಃ, ವಾಜಶ್ರವನ ಮಗ. ವಾಜಶ್ರವ ಅಲ್ಲ, ವಾಜಶ್ರವನ ಮಗ ವಾಜಶ್ರವಸಃ ಕಿಲ, ಅವನೇ ಆ ವಾಜಶ್ರವಸನೇ, ಶ್ರವ ಅಲ್ಲ ಶ್ರವಸಹನೇ, ಅವನೇನು ಮಾಡಿದಾನೆ ಕಿಲ ಅವನೇ ವಿಶ್ವಜಿತ ಎನ್ನುವಂತಹ ಒಂದು ಯಜ್ಞ. ವಿಶ್ವಜಿತ, ಏನದು ವಿಶ್ವಜಿತ ಯಜ್ಞದ ಸ್ಪೆಷಾಲಿಟಿ? ಸರ್ವಮೇಧೇನ ಈಜಿ, ಅವನು ಆ ಯಜ್ಞದಲ್ಲಿ ತೊಡಗಿದ್ದಾನೆ, ಎಲ್ಲ ಶಕ್ತಿಗಳನ್ನು ಒಡಗೂಡಿಸಿಕೊಂಡು ಅಳವಡಿಸಿಕೊಂಡು ಅವನು ಆ ಯಜ್ಞದಲ್ಲಿ ತೊಡಗಿದ್ದಾನೆ. ಅಂದ್ರೇನು, ತನ್ನದಾದ ಸರ್ವಸ್ವವನ್ನೂ ಕೂಡ ಆ ಯಜ್ಞದ ಯಶಸ್ಸಿಗಾಗಿ ಅವನು ಇಟ್ಟುಬಿಟ್ಟಿದ್ದಾನೆ. ಹತ್ತಾರು ಮಂದಿ ಎದುರು ಹೇಳಿರ್ತಾನೆ, ಅಲ್ಲಿ ಬಂದಂತಹ ನೂರಾರು ಮಂದಿಗೆ ಹೇಳಿರ್ತಾನೆ, ನೋಡ್ರಪ್ಪ ಎಲ್ಲ ಇಟ್ಬಿಟ್ಟೇನಿ ಅಂತ ಹೇಳಿರ್ತಾನೆ. ಕೊಡುವಾಗ ಎಲ್ಲ ಕೊಡೋದಿಲ್ಲ, ಅಲ್ಲೇ ಬಂದಿರಪ್ಪ ಹೇಳೋದು ಭಾರಿ ಸುಲಭ, ಕೊಡುವಾಗ ಎಲ್ಲೂ ಕೊಡೋದಿಲ್ಲ. ಅವಾಗೇನು ಮಾಡ್ತಾನೆ, ಅದು ನಿಯಮನೂ ಆಗಬೇಕು ನೋಡೋದು, ನನ್ನದು ಅನ್ನುವುದೆಲ್ಲವನ್ನು ಕೊಡಬೇಕು. ಅವನ ನಿಯಮ ಅದು ಆಗಿರಬೇಕು, ಆ ತಂದು ಯಾವುದು ಹೋಗಿರಬಾರ್ದು. ಇದು ಒಳ್ಳೊಳ್ಳೆ ಹಸುಗಳನ್ನು ಪಕ್ಕದ ಮನೆ ಕೊಟ್ಟಿಗೆಯಲ್ಲಿ ಕಟ್ಬಿಡ್ತಾನೆ, ನಮ್ದಲ್ಲ ಅವ್ರದ್ದಲ್ಲ, ಅಲ್ಲಿ ಕಟ್ಬಿಡ್ತಾನೆ. ಇನ್ನೇನು ಉಳಿದಿರ್ತಾವೆ, ಹಲ್ಲಿಲ್ದು ಹಾಲಿಲ್ದದ್ದು ಹಲ್ಲಿಲ್ದದ್ದು ರೋಗಿಷ್ಟುಗಳು, ಕೊನೆ ನೀರು ಕುಡಿದದ್ದು, ಕೊನೆ ಹುಲ್ಲು ತಿಂದದ್ದು, ಅವೇನು ಉಳಿದಿರ್ತಾವೆ ಅವುಗಳನ್ನು ದಾನ ಮಾಡಿ ತೊಗೊಂಡು ಹೋಗಿ ತೊಗೊಂಡು. ಅವ್ರೇನಂತಾರೆ, ಅವು ಏನಪ್ಪ ಇದ್ದದ್ದೆಲ್ಲ ಕೊಡ್ಲಿಕ್ಕತ್ತಾನೆ, ಒಬ್ರು ಅಂತಾರೆ, ಇಬ್ಬರು ಅಂತಾರೆ, ನಾಲ್ಕು ಮಂದಿ ಅಂತಾರೆ, ಐದನೇದು ಅಂತಾರೆ, ಅವ್ರದ್ದು ಅಂಥದ್ದು ಹಸು, ಇವ್ರದ್ದು ಇಂಥದ್ದೇ ಹಸು, ನಂದು ಇಂಥದ್ದೇ ಹಸು, ಅಯ್ಯೋ ರಾಮ ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಯಾವುದನ್ನ ಬೇಡವೋ ಅದನ್ನು ಕೊಡ್ತಾ ಇದ್ದಾರೆ, ತಮ್ಮದನ್ನೋದನ್ನು ಎಲ್ಲಿ ಇಟ್ಟಿದ್ದಾರೆ ಪತ್ತೆ ಹಚ್ತಾರೆ, ಅವ್ರು ಸುಮ್ಮನೆ ಕೊಡ್ತಾರ ಪಕ್ಕದ ಮನೆಯಲ್ಲಿಟ್ಟು ನಮ್ದಲ್ಲ ಅಂತ ಹೇಳಿದ್ದಾನೆ. ಅವ್ರು ಹೇಳಿರ್ತಾನೆ, ನಮ್ದು ಇವತ್ತು ಯಜ್ಞ ಮುಗಿದ ಮೇಲೆ ನಾಳೆ ನಮಗೆ ವಾಪಸ್ ಕೊಟ್ಬಿಟ್ಟು. ನನಗೆ ಇದೇನೋ ಒಳಗಿಂದೊಳಗೆ ಎಷ್ಟು ಆಗಿರ್ತದೆ, ಇದು ಹೋದ್ರೆ ಹಿಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸರ್ವವೇದ ಸಂಗದ ಏನಿದೆಯೋ ಎಲ್ಲವನ್ನೂ ಕೊಡಬೇಕು ಅಂತಿರ್ತದೆ. ಅದಕ್ಕೆ ಅವನ ಮಗನೂ ಬರ್ತಾನೆ, ನಾನು ನಿಂದೆ ಆಸ್ತಿ ಅಲ್ವ ಅಂತ ಕೇಳ್ತಾನೆ. ಪುತ್ರ ಯಾರ ಆಸ್ತಿ? ತಂದೆ ಆಸ್ತಿ. ಪುತ್ರಿ ಒಂದು ಯಾರಿಗೂ ಅಲ್ಲಿ ನೋಡ್ರಿ ಅಷ್ಟೇ ಇದೆ. ಅದಕ್ಕೆ ಫುಟ್ಬಾಲ್ ಮಾಡ್ತಾರೆ ಎಲ್ಲರು. ಹಾಂ, ಯಾರು ಆಸ್ತಿನೂ ಅಲ್ಲ, ಪುತ್ರಿ ಪುತ್ರೊಬ್ಬನೇ ಆಸ್ತಿ, ಯಾರದು ತಂದೆ ಆಸ್ತಿ. ನಿನಗೇನೋ ನಿನ್ನ ನಿನ್ನ ಐಶ್ವರ್ಯ ಇದೆ, ನಿನಗೆ ಹಸುಗಳಿವೆ, ಹಾಗೆ ನಾನು ಒಬ್ಬವನು ನಿನ್ನ ಹತ್ರ. ಅವರು ಎಲ್ಲ ದಾನ ಮಾಡ್ತೇವೆ ಅಂದರೆ ನೀನು ನನ್ನನ್ನು ದಾನ ಮಾಡಲೇಬೇಕು ಅನ್ನುವುದೊಂದು ಲಾಜಿಕ್. ಹೀಗಾಗಿ ಎಲ್ಲವನ್ನೂ ದಾನ ಮಾಡಬೇಕಾದಂತಹ ಇವನು ವಾಜಸ್ರವ ಸಹ, ಇವನು ವಿಶ್ವಜಿತ ಎನ್ನುವಂತಹ ಒಂದು ಯಜ್ಞವನ್ನು ಹಾಕ್ಕೊಂಡಿದ್ದಾನೆ. ಯಜ್ಞ ಹಾಕ್ಕೊಂಡ್ಮೇಲೆ ತತ್ಫಲಂ ಕಾಮಯಮಾನ, ಬರೇ ಯಜ್ಞಕ್ಕೆ ಹಾಕೊಳ್ತಾರೆ, ಕಾಮಯಮಾನ ಅದರ ಫಲಾಪೇಕ್ಷೆಯನ್ನು ನಿರೀಕ್ಷಿಸಿಯೇ ಇಟ್ಟಿರ್ತಾನೆ. ಹೌದೋ, ಸಹ ತಸ್ಮಿನ್ ಕೃತವು ಸರ್ವವೇದಸಂ ಸರ್ವಸ್ವಂ ಧನಂ ದದೌ ದತ್ತವಾನ್, ಕೊಡುವವನಾಗಿದ್ದಾನೆ ದತ್ತವಾನ್. ದತ್ತವಾನ್ ಅಂದರೆ ಕೊಡುವವನಾಗಿದ್ದಾನೆ, ದಾನ ಮಾಡುವವನಾಗಿದ್ದಾನೆ. ಏನನ್ನು ದಾನ ಮಾಡುವವನಾಗಿದ್ದಾನೆ? ತಸ್ಮಿನ್ ಕೃತವು, ಆ ಕರ್ಮವನ್ನು ಮಾಡುವುದರ ಮೂಲಕವಾಗಿ ಸರ್ವವೇದಸಂ ಅಂದ್ರೇನು, ಸರ್ವಸ್ವಂ ಧನಂ ದದೌ. ಸರ್ವಸ್ವಂ ಧನಂ, ತನ್ನದು ಅನ್ನುವ ಎಲ್ಲ ಐಶ್ವರ್ಯವನ್ನು ಅವನು ಕೊಡಲು ಸಿದ್ಧನಾಗಿದ್ದಾನೆ. ದತ್ತವಾ, ಅಷ್ಟು ಮಟ್ಟಿಗೆ ಅವನು ಸಿದ್ಧ, ಮಾನಸಿಕವಾಗಿ ಸಿದ್ಧನಾಗಿದ್ದಾನೆ. ಮಕ್ಕಳು ಹಿಂಗೆ ಮಾಡ್ತವೆ, ಅಪ್ಪ ನಿನ್ನ ಹತ್ರ ಬಿಸ್ಕಿಟ್ ಎಲ್ಲ ಇನ್ನೊಬ್ಬರಿಗೆ ಹಂಚಬೇಕಲ್ಲಿ ಅಂತ. ಹೌದು ಸ್ವಾಮೀಜಿ, ಹಂಚಬೇಕು, ಹಂಚಿಬಿಡು. ಹಾಗಾದರೆ ಸ್ವಾಮೀಜಿ ನಾ ಎಲ್ಲ ತಿಂದುಬಿಟ್ಟೀನಿ, ಒಂದು ಎರಡು ಮಾತು ಉಳ್ದವ್ರು, ನೀವು ಹೇಳ್ತೀರಂದಮೇಲೆ ಹಂಚಿಬಿಡ್ತೀವಿ, ತಗೋ ಅಂತ ಅವನಿಗೆ ಅವನಿಗೆ ಕೊಟ್ಟು, ಆಮೇಲೆ ಒಳಗೆ ಹೋಗಿ ತನ್ನ ಬ್ಯಾಗ್ನಾಗ ಇಟ್ಟಿರ್ತಾನೆ, ಅದನ್ನು ತಗೊಂಡು ತಿನ್ನಿಸು ಮಾಡ್ತಾನೆ. ಸರ್ವ ವೇದ ಸಂದದವು, ಏನು ವೇದ ಸಂದದವು, ಅಲ್ಲಿ ಬಚ್ಚಿಟ್ಟಿರ್ತಾನೆ, ಬಾಕಿ ಜನ ಮಾತ್ರ ಇಲ್ಲೆಲ್ಲರಿಗೂ ಕೊಟ್ಬಿಡು. ಅದು ನಾಲ್ಕು ಜನ ಏನಂತೀರಿ ನೀವು, ಪಾಪ ಇದ್ದಿದ್ದನ್ನೆಲ್ಲ ಕೊಟ್ಬಿಡ್ತು ನೋಡು. ಹಾಂ, ಇವನು ಅಷ್ಟೇ, ಇದ್ದಿದ್ದನ್ನೆಲ್ಲ ಕೊಟ್ಬಿಡ್ತಾನೆ ಈಗ. ತಸ್ಮಿನ್ ಕಾಕೃತವು ಸರ್ವವೇದಸ್ವಂ ಸರ್ವಸ್ವಂ ಧನಂ, ಇದ್ದ ಎಲ್ಲ ಧನವನ್ನು, ಇದ್ದ ಎಲ್ಲ ಪಶು ಸಂಪತ್ತನ್ನು ಅವನು ದದೌ ದತ್ತವಾನ್. ಅಂತಹ ಯಜ್ಞದ ಯಜಮಾನ ಯಾರು? ವಾಜಸ್ರವಸಃ. ಈ ವಾಜಸ್ರವಸಃ ಆ ಯಜ್ಞದ ಯಜಮಾನ. ಯಾವ ಯಜ್ಞ ಕ್ವಾಲಿಟಿ ಕ್ವಾಲಿಫೈ ಮಾಡ್ತದೆ? ಯಾವ ಯಜ್ಞ? ತನ್ನದನ್ನುವುದೆಲ್ಲವನ್ನೂ ದಾನ ಮಾಡಬೇಕಾದಂತಹ ಒಂದು ಯಜ್ಞ ಇದೆ, ಅದರ ಹೆಸರು ವಿಶ್ವಜಿತ ಯಜ್ಞ. ಅದರ ಫಲವನ್ನು ನಿರೀಕ್ಷಿಸಿದಂತಹ ಕಾಮಯಮಾನನಿದ್ದಾನೆ, ಅವನೇನಿದ್ದಾನೋ ಈ ಯಜ್ಞವನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅಂತಹ ಯಜಮಾನಸ್ಯ ತಸ್ಯ ಯಜಮಾನಸ್ಯ ಹ ನಚಿಕೇತ ನಾಮ ಪುತ್ರ ಕಿಲ ಆಸ ಬಭೂವ. ಅಂತಹ ಆ ವಾಜಸ್ರವಸ ಅನ್ನುವಂಥ ಏನು ಯಜಮಾನ, ಯಜ್ಞ ಯಜಮಾನ ಇದ್ದನೋ, ಆ ಯಜ್ಞ ಯಜಮಾನನಿಗೆ ಒಬ್ಬ ಮಗನು ಇದ್ದನು. ಆ ಮಗನ ಹೆಸರೇನು? ನಚಿಕೇತ. ಕಿಲ, ಆ ಒಬ್ಬ ಮಗನು ಅವರಿಗೆ ಇದ್ದನು. ಇದು ಇದೆ ಯಥಾವತ್ತಾಗಿ ಮಕ್ಕಳಿರ್ತಾರೆ, ಆದರೆ ಈ ನಚಿಕೇತ ಸ್ವಲ್ಪ ವಿಶಿಷ್ಟ. ಇವನು ಯಜ್ಞ ಅಧಿಕಾರವನ್ನು ಹೊಂದಿದ್ದನೋ ಇಲ್ಲೋ ಅನ್ನೋದು ಸ್ವಲ್ಪ ಸಂದೇಹ. ಯಜ್ಞಕ್ಕೆ ಅಧಿಕಾರ ಯಾವಾಗ ಸಿಗುತ್ತದೆ? ಯಾವಾಗ ಯಜ್ಞೋಪವೀತ ಅನ್ನುವುದನ್ನು ಧಾರಣ ಮಾಡ್ತಾನೆ ಆವಾಗ ಅವನಿಗೆ ಯಜ್ಞಕ್ಕೆ ಅಧಿಕಾರ ಬರ್ತದೆ. ಯಜ್ಞ ಉಪವೀತ, ಯಜ್ಞ ಉಪವೀತ ಅಂದರೆ ಯಜ್ಞವನ್ನು ಸಮೀಪಿಸಿಕೊಂಡು ಹೋಗುವುದು. ಯಜ್ಞವನ್ನು ಸಮೀಪಿಸಿಕೊಂಡು ಹೋಗಲಿಕ್ಕಾಗಿ ಯಾವ ಒಂದು ದಾರವನ್ನು ಹಾಕ್ತಾರೋ ಆ ದಾರವನ್ನು ಯಜ್ಞೋಪವೀತ ಅಂತ ಕರೀತಾರೆ. ಗೊತ್ತಲ್ಲ, ಆ ಯಜ್ಞೋಪವೀತವನ್ನು ಧಾರಣ ಮಾಡಿದ ತಕ್ಷಣ ಅವನು ಬಾಲಕನಲ್ಲ, ಕೂಸು ಮಗು ಬಾಲಕ, ಮುಂದೆ ಬರೋದು ಯಾವುದು, ಯುವಕ ಅಥವಾ ಯುವತಿ. ಕೂಸು ಅಂದ್ರೇನು, 6 ತಿಂಗಳು 8 ತಿಂಗಳು ಮ್ಯಾಕ್ಸಿಮಮ್ 1 ವರ್ಷದಂತ ಕೂಸು. ಅದು ಒಂದು ಸಲ ಯಾವಾಗ ನಡಿಲಿಕ್ಕೆ ಶುರು ಮಾಡ್ತದೆ ಆವಾಗ ಅದು ಮಗು. ಆ ಮಗು ಬೆಳೆದು ಸ್ವತಂತ್ರವಾಗಿ ಅಲ್ಲಿ ಇಲ್ಲಿ ಹೋಗೋದು ಬರೋದು ಆಟ ಆಡೋದು ಮಾಡಿಸ್ಕೊಡ್ತು ಆವಾಗ ಬಾಲಕ ಅಥವಾ ಬಾಲಕಿ. ಆಯಿತಾ, ಸ್ವತಂತ್ರವಾಗಿ ವಿಚಾರ ಮಾಡಿ ಸ್ವತಂತ್ರವಾಗಿ ಪ್ರಯತ್ನಗಳನ್ನು ಮಾಡಿ ಶುರು ಮಾಡಿದ್ರು ಅವಾಗ ಯುವಕ ಅಥವಾ ಯುವತಿ. ಯಜ್ಞ ಉಪವೀತ ಅಧಿಕಾರ ಯಾರಿಗಿದೆ? ಬಾಲ್ಯಾವಸ್ಥೆ ಮುಗಿದಿರಬೇಕು. ಗೊತ್ತಾಯ್ತಲ್ಲ, ಈಗ ಅವನು ಬಾಲಕನಾಗಿರಬೇಕು, ಯುವಕನಾಗಲಿಕ್ಕೆ ಪ್ರವೇಶ ಆಗಿರಬೇಕು ಅಂದರೆ 6 ರಿಂದ 12 ವರ್ಷ. ಹೌದು, ಈಗ ನಚಿಕೇತ ಯಾವ ಕ್ಯಾಟಗರಿಗಳು ಬರ್ತಾನೆ? 6 ರಿಂದ 12. ಹೌದು, ಹಾಗಾದರೆ ಯಜ್ಞೋಪವೀತ ಧಾರಣೆ ಮಾಡಿಬಿಟ್ಟಿದ್ದ ಅಂದರೆ ಅವನು ಯಜ್ಞದಲ್ಲಿ ಭಾಗವಹಿಸ್ತಿದ್ದ. ಇಲ್ಲಿ ಭಾಗವಹಿಸಿಲ್ಲ. ಹೌದಾ, ಹಾಗಾದ್ರೆ ಯಜ್ಞೋಪವೀತ ಧಾರಣ ಆಗಿಲ್ಲ ಅಂತ. ಯಜ್ಞೋಪವೀತ ಧಾರಣ ಆಗಿಲ್ಲ ಅಂದ ಮೇಲೆ ಇನ್ನೂ ಸಣ್ಣವನು, ಇನ್ನೂ ಸಣ್ಣವನು. ಅದಕ್ಕೆ ಮುಂದೆ ಅವ್ರು ಕ್ವಾಲಿಫಿಕೇಶನ್ ಕೊಡ್ತಾರೆ. ದೊಡ್ಡವನು ಅಂತ ಯಾರಿಗೆ ಕರಿಬೇಕು, ಸಣ್ಣವನು ಅಂತ ಯಾರಿಗೆ ಕರಿಬೇಕು? ಭಾಳ ಚೆಂದ ಕ್ವಾಲಿಫಿಕೇಶನ್ ಕೊಡ್ತಾರೆ ನೋಡೋಣ. ಸೊ ಕುಮಾರಗುಂಸಂತಂ ದಕ್ಷಿಣಾಸು ನೀಯಮಾನಾಸು ಶ್ರದ್ಧಾವಿವೇಶ ಸಹ ಅಮನ್ಯತ. ಆ ನಚಿಕೇತ ಅನ್ನೋ ಹುಡುಗ ತಮ್ಮ ಕುಮಾರ ಸಂತಂ, ಕುಮಾರ ಅವಸ್ಥೆಯಲ್ಲಿದ್ದಂತಹ ಅವನನ್ನು ಕುಮಾರ ಸಂತಂ ತಮ್ಮ, ಆ ಕುಮಾರ ಅವಸ್ಥೆಯಲ್ಲಿದ್ದಂತಹ ಅವನನ್ನು, ಅವನು ಎಂಥವನವನು? ಕುಮಾರ ಸಂತಂ ನಚಿಕೇತ, ಕುಮಾರ ಅವಸ್ಥೆಯಲ್ಲಿದ್ದಂತಹ ನಚಿಕೇತನು ದಕ್ಷಿಣಾಸು ನೀಯಮಾನಾಸು, ಬಂದಂತಹ ಎಲ್ಲ ಬ್ರಾಹ್ಮಣರು ದಕ್ಷಿಣೆಯನ್ನು ತೆಗೆದುಕೊಂಡು ಹೋಗುವಾಗ ಇವನಲ್ಲಿ ಶ್ರದ್ಧಾವಿವೇಶ, ಇವನಲ್ಲಿ ಶ್ರದ್ಧಾ ಜಾಗೃತವಾಯಿತು, ಶ್ರದ್ಧಾ ಪ್ರವೇಶ ಆಯಿತು, ಇದ್ದ ಶ್ರದ್ಧಾ ಬೀಜ ಮೊಳಕೆ ಒಡೀತು, ಇವನಲ್ಲಿ ಶ್ರದ್ಧಾ ಚಿಗುರಿತು. ಎಲ್ಲ ಶ್ರದ್ಧ ಹಾಕಬಹುದು, ಶ್ರದ್ಧಾ ಚಿಗುರಿತು. ಆ ಚಿಗುರಿದ ಶ್ರದ್ಧೆಯಿಂದಾಗಿ ಅವನು ಅಮನ್ಯತ, ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತ, ಆಲೋಚನೆ ಮಾಡಲಿಕ್ಕೆ ಶುರು ಮಾಡ. ಏನು ಆಲೋಚನೆ ಮಾಡ್ದ ಅದು ಮುಂದೆ ನೋಡೋಣಂತೆ. ಅವನು ಆಲೋಚನೆ ಮಾಡ್ದ. ಸೊ ಇಲ್ಲಿ ಕುಮಾರ ಸಂತಂ, ಬಹಳ ಸುಂದರವಾದ ಭಾಷೆ ಇದೆ. ತಂ ಹ ನಚಿಕೇತಸಂ ಕುಮಾರಂ ಪ್ರಥಮ ಪ್ರಥಮ ವಯಸ್ಸಂ ಸಂತಂ ಅಪ್ರಾಪ್ತ ಜನನ ಶಕ್ತಿಂ ಬಾಲಮೇವ ಶ್ರದ್ಧಾಃ ಅಸ್ತಿ ಆಸ್ತಿಕ್ಯ ಬುದ್ಧಿಃ ಪಿತುರ್ಹಿತ ಕಾಮ ಪ್ರಯುಕ್ತ ಆವಿವೇಶ ಪ್ರವಿಷ್ಟವತಿ ತಂ ಹ ನಚಿಕೇತ ಸಂಕುಮಾರಂ. ನಚಿಕೇತ ಎನ್ನುವ ಹೆಸರಿನಿಂದ ಕೂಡಿದ ಆ ಕುಮಾರ ಎಂತಹ ಕುಮಾರ, ಅವನಿಗೊಂದು ವಿಶೇಷಣ ಕೊಡ್ತಾರೆ. ಪ್ರಥಮ ವಯಸ್ಸಂ ಕುಮಾರಂ, ಪ್ರಥಮ ವಯಸ್ಸಂ ಕುಮಾರಂ ಅಂದರೆ ಇನ್ನೂ ಜಸ್ಟ್ ಪ್ರಥಮ ವಯಸ್ಸು, ಜಸ್ಟ್ ಅವ ಈಗ ಬಾಲಕ, ಬಾಲ್ಯಾವಸ್ಥೆಯನ್ನು ಕಳೆದುಕೊಂಡು ಅವನು ಕುಮಾರ ಅವಸ್ಥೆಗೆ ಪ್ರವೇಶವಾಗುವ ಕಾಲ. ಪ್ರಥಮ ವಯಸ್ಸಂ ಕುಮಾರಂ ಮೀನ್ಸ್ ಪ್ರಥಮ ವಯಸ್ಸಂ ಕುಮಾರಂ ಅಂದ್ರೇನು ಹೇಳ್ತಾರೆ? ಅಪ್ರಾಪ್ತ ಜನನ ಶಕ್ತಿ, ಅವನಿನ್ನೂ ಮಕ್ಕಳನ್ನು ಹೊಂದುವ ಶಕ್ತಿ ಅವನಿಗಿನ್ನೂ ಬಂದಿಲ್ಲ. ಇದರಂಥ ಡೆಫಿನೇಷನ್ ಬೇರೆ ಎಲ್ಲೂ ಸಿಗೋದು, ಬೆಸ್ಟ್ ಡೆಫಿನೇಷನ್. ಯಾವಾಗ ಅವನಿಗೆ ಮಕ್ಕಳನ್ನು ಹೊಂದುವ ಶಕ್ತಿ ಬರುತ್ತದೋ ಆವಾಗ ಅವನು ದೊಡ್ಡವನಾದ ಅಂತ. ಅಲ್ಲಿವರೆಗೂ ಅವನು ಕುಮಾರಂ, ಹೌದು, ಅಪ್ರಾಪ್ತ ಜನನ ಶಕ್ತಿ, ಮತ್ತೇನು ಬಾಲಮೇವ, ಇನ್ನೂ ಜಸ್ಟ್ ಬಾಲಕ. ಅವನಿಗೆ ಜನನ ಶಕ್ತಿ, ಮಕ್ಕಳನ್ನು ಹೊಂದುವ ಶಕ್ತಿ ಅವನಿಗಿನ್ನೂ ಇಲ್ಲ, ಅವನಿಗಿನ್ನೂ ಬಂದಿಲ್ಲ. ಮತ್ತು ಇಷ್ಟೇ ಅಲ್ಲ, ಪ್ರಥಮ ವಯಸ್ಸು, ಈಗಿನ್ನೂ ಎಳೆ ಹುಡುಗ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಎಳೆ ಮಗು, ಎಳೆ ಮಗು, ಹೌದಾ, ಎಳೆ ಮಗು. ಹ್ಞೂ, ಇವನಾಗ್ತಾನೆ ಎಳೆ ಮಗ, ಬಾಲಮೇವ ಬಾಲಮೇವ. ಇವನಲ್ಲಿ ಶ್ರದ್ಧಾ ಆಸ್ತಿಕ್ಯ ಬುದ್ಧಿ, ಎಲ್ಲ ವಿಷಯದಲ್ಲೂ ಶ್ರದ್ಧಾ ಜಾಗೃತ ಆಗ್ಬಿಡ್ತದೆ. ಯಜ್ಞ ಯಾಗ ಹೋಮ ವೇದಗಳು ಶಾಸ್ತ್ರಗಳು ಇವುಗಳಲ್ಲಿ ಶ್ರದ್ಧಾ ಜಾಗೃತವಾಗ್ತದೆ. ಆ ಶ್ರದ್ಧಾ ಜಾಗೃತದ ಫಲ ಏನು ಅಂತಂದರೆ ಆಸ್ತಿಕ್ಯ ಬುದ್ಧಿ ಲಕ್ಷಣ. ಶ್ರದ್ಧಾ, ಶ್ರದ್ಧಾ ಲಕ್ಷಣ ಏನು? ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಅಂದರೆ ಏನು? ಅಸ್ಥಿ ಇತಿ ಬುದ್ಧಿ, ಆಸ್ತಿಕ್ಯ ಬುದ್ಧಿ. ಭಗವಾನ್ ಅಸ್ಥಿ, ವೇದಗಳು ಇವೆ, ವೈದಿಕ ಮಾರ್ಗದರ್ಶನವು ಇದೆ, ದೇವರಿದ್ದಾನೆ, ಧರ್ಮ ಅಧರ್ಮಗಳ ಜಿಜ್ಞಾಸ ಇದೆ, ಇದೆಲ್ಲ ಆಸ್ತಿಕ್ಯ ಬುದ್ಧಿ. ಏಕೆಂದರೆ ಪ್ರತ್ಯಕ್ಷವಾಗಿ ಏನೂ ಕಾಣೋದಿಲ್ಲ ನಮಗೆ, ಎಲ್ಲ ಶ್ರುತಿಗಳು, ಗುರುಗಳಲ್ಲಿ ಕೇಳೋದಷ್ಟೇ. ಅವ್ರು ಮುಟ್ಟಬೇಡ ಅಂದರೆ ಮುಟ್ಟಂಗೆ, ಹೋಗಪ್ಪ ಅಂದರೆ ಹೋಗೋದು, ಹೋಗಬೇಡ ಅಂದರೆ ಹೋಗಂಗೆ. ಪ್ರತ್ಯಕ್ಷ ಪ್ರಮಾಣ ಏನು? ಗುರುಗಳು ಹೇಳ್ಯಾರ, ಮುಗೀತು. ಇದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಕರೀತಾರೆ. ಇದು ಎಲ್ಲಿ ತನಕ ನೀನು ಅಧ್ಯಾತ್ಮ ಜೀವನದಲ್ಲಿ ಪ್ರವೇಶ ಆಗೋದಿಲ್ಲ ಅಲ್ಲಿವರೆಗೂ ನಿನಗೆ ಇದ್ರ ಬಗ್ಗೆ, ಯಾವ್ದ್ರ ಬಗ್ಗೆ, ಯಾವುದರಲ್ಲಿ ನಿನಗೆ ಶ್ರದ್ಧೆ ಇದೆಯೋ ಅದ್ರ ಬಗ್ಗೆ ಜಿಜ್ಞಾಸ ಶುರು ಆಗೋದಿಲ್ಲ. ನಿನ್ನ ಜಿಜ್ಞಾಸ ಯಾವಾಗ ಶುರು ಆಗ್ತದೆ ಅಂತಂದರೆ ನಿನ್ನ ಆಸ್ತಿಕ್ಯ ಬುದ್ಧಿಯನ್ನು ನೀನು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡುವ ಸಾಧ್ಯತೆ ನಿನಗೆ ಅಧ್ಯಾತ್ಮದಲ್ಲಿ ಮಾತ್ರ ಸಾಧ್ಯ. ಇನ್ನೆಲ್ಲಿಯೂ ಚಿಂತನೆಗೆ ಅವಕಾಶ ಇಲ್ಲ. ಕಥೆಗಳು ಸಿಗಬಹುದು ನಿಮಗೆ, ಪುರಾಣಗಳು ಸಿಗಬಹುದು, ಆದರೆ ಚಿಂತನೆಗೆ ಅವಕಾಶ ಇಲ್ಲ. ಚಿಂತನೆಗೆ ಅವಕಾಶ ಬೇಕು ಅಂತಂದರೆ ನೀ ಅಧ್ಯಾತ್ಮ ಕ್ಷೇತ್ರಕ್ಕೆ ಬರಬೇಕು, ಅಲ್ಲಿ ಚಿಂತನೆ ಪ್ರಾರಂಭ ಆಗ್ತದೆ, ಹೊರಗೆ ಹಚ್ಚಲು ಶುರು ಆಗ್ತದೆ. ಸೊ ಪ್ರಾರಂಭದಲ್ಲಿ ಶಬ್ದ, ಈ ಶ್ರದ್ಧೆಯ ಗುಟ್ಟಿ ಏನಂದರೆ ಆಸ್ತಿಕ ಬುದ್ಧಿ. ಈ ಆಸ್ತಿಕ ಬುದ್ಧಿಯಿಂದ ಅವನು ಎಲ್ಲದರಲ್ಲಿಯೂ ಕೂಡ ಜಿಜ್ಞಾಸವನ್ನು ಶುರು ಮಾಡ್ತಾನೆ. ಆ ಎಲ್ಲದರಲ್ಲಿ ಜಿಜ್ಞಾಸವನ್ನು ಶುರು ಮಾಡಿದಾಗ ಅವನಿಗೆ ಅದು ಜಿಜ್ಞಾಸದ ಪ್ರವೃತ್ತಿ ಎಲ್ಲಿ ತಗೊಂಡೋಗ್ತದೆ? ಅಧ್ಯಾತ್ಮ ತಗೊಂಡೋಗ್ತದೆ. ಎಕ್ಸಾಕ್ಟ್ ಇವನ ಶ್ರದ್ಧಾ ಜಾಗೃತ ಆಯಿತು, ನೋಡಿದ. ಇದು ವಿಶ್ವಜಿತ ಯಜ್ಞ. ಸರ್ವವೇದ ಸಂಗದ್ದು ತನ್ನದು ಅನ್ನೋದು ಎಲ್ಲವನ್ನೂ ಕೊಡಬೇಕು. ಆದರೆ ಹಾಳಾದದ್ದು ಸತ್ತೋಗುವಂತಹ ಹಸುಗಳನ್ನು ಕೊಟ್ಟರೆ ಇದೆಯಂಥ ಯಜ್ಞ ಇದು? ಇದೆಯಂಥ ಅಗ್ನಿ ಕಾರ್ಯ? ಇದೆಯಂಥ ವಿಶ್ವಜಿತ ಯಾಗ? ಚಿಂತನೆ ಪ್ರಾರಂಭ. ತಾ ಮಾಡ್ತಾ ಇಲ್ಲ, ಮಾಡ್ತಾ ಇದ್ದವರಪ್ಪ, ಅವನ ಬಗ್ಗೆ ಇವನು ಯಾಕೆ ಚಿಂತೆ ಮಾಡಬೇಕ್ರಿ ಅಂತ ಕೇಳಿದರೆ, ಅಪ್ಪನ ಒಳಿತಿಗಾಗಿ, ಅವನಿಂದ ಪಾಪಗಳು ಜರುಗಬಾರದು ಅಂತ, ಅವನು ಮಾಡಿದ ಈ ಮಹತ್ತರವಾದ ಯಜ್ಞ ಫಲಕಾರಿ ಆಗಲಿ ಅಂತ ಮಗ ಬಯಸೋದು ಪ್ರಾರ್ಥಿಸೋದು ಏನಾದರೂ ತಪ್ಪಾಗ್ತದೆ? ಏನಿಲ್ಲ. ಹೀಗಾಗಿ ಅವನು ಈಗ ಶ್ರದ್ಧಾ ಆವಿವೇಶ, ಅವನ ಶ್ರದ್ಧೆಯು ಅಲ್ಲಿ ಪ್ರವೇಶವಾಗಿದೆ. ಪ್ರವೇಶವಾಗಿ ಅದನ್ನು ಹೇಳ್ತಾರೆ ನೋಡಿ, ಅವರೇ ಹೇಳ್ತಾರೆ ಏನಂದರೆ, ಶಕ್ತಿಂ ಬಾಲಮೇವ ಶ್ರದ್ಧಾ ಆಸ್ತಿಕ್ಯ ಬುದ್ಧಿ. ಏನು ಆಸ್ತಿಕ್ಯ ಬುದ್ಧಿ? ಪಿತುರ್ಹಿತ ಕಾಮ ಪ್ರಯುಕ್ತ. ಪಿತುಹು ಹಿತ ಕಾಮ ಪ್ರಯುಕ್ತ, ತಂದೆಯ ಹಿತವನ್ನು ಬಯಸಿದಂಥವನಾಗಿ, ತಂದೆಯ ಯಶಸ್ಸನ್ನು ಹಿತವನ್ನು, ತಂದೆಯ ಕೀರ್ತಿಯನ್ನು, ತನ್ನ ಮನೆತನದ ಕೀರ್ತಿಯನ್ನು, ಏಕೆಂದರೆ ವಾಜಶ್ರವ ಅನ್ನುವಂತಹ ಋಷಿಯ ಮಗ ವಾಜಶ್ರವ, ಸಹ ಅವನ ಮಗ ತಾನು ನಚಿಕೇತ ಆಗಿರುವಾಗ ಆ ಇಡೀ ಸಂಪ್ರದಾಯವನ್ನು, ಏನು ನಮ್ಮ ವಂಶ ಪರಂಪರೆ ಇದೆ, ಆ ವಂಶ ಪರಂಪರೆಯ ಕೀರ್ತಿಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರಯುಕ್ತ ಆವಿವೇಶ. ಏನು ಆವಿವೇಶ? ಪ್ರವಿಷ್ಟವತಿ, ಪ್ರವೇಶ ಆಯಿತು ಅವನಲ್ಲಿ. ಪ್ರವೇಶ ಆಯಿತು ಏನು? ಶ್ರದ್ಧಾ ಪ್ರವೇಶ ಆಯಿತು. ಏನು ಶ್ರದ್ಧಾ ಪ್ರವೇಶ ಆಗೋದು ಅಂದರೆ, ಶ್ರದ್ಧಾ ಎನ್ನುವ ಬೀಜವು ಚಿಗುರೊಡೆಯಿತು. ಪ್ರತಿಯೊಬ್ಬರಿಗೂ ಒಂದು ನಿಮಿತ್ತ ಬೇಕಾಗ್ತದೆ, ಎಲ್ಲರಿಗೂ ಒಂದು ನಿಮಿತ್ತ ಬೇಕಾಗ್ತದೆ. ಆ ನಿಮಿತ್ತದಲ್ಲಿ ಅವರವರ ಆಸೆಗಳು ಚಿಗುರುಡಿತವೆ, ಅವರವರ ವಾಸನೆಗಳು ಚಿಗುರುಡಿತವೆ, ಅವರವರ ಬೀಜಗಳು ಚಿಗುರುಡಿತವೆ. ಒಮ್ಮಿಗೆಲೆ ಎಲ್ಲರಿಗೂ ಎಲ್ಲವೂ ಒಮ್ಮಿಗೆಲೆ ಆಗೋದಿಲ್ಲ, ಕಾಲ ಬಂದಾಗ ಆಗ್ತವೆ. ಯಾಕೆ? ಅವು ಚಿಗುರುಡಿಯೋ ಕಾಲ ಬರಬೇಕಾಗ್ತದೆ. ಹಾಗೆ ಇವನಲ್ಲಿ ಶ್ರದ್ಧಾ ಎನ್ನುವಂಥದ್ದು ಒಂದು ಚಿಗುರು ಒಡೆಯಿತು, ಮೊಳಕೆ ಒಡೆಯಿತು. ಪ್ರವಿಷ್ಟವತಿ ಕಸ್ಮಿನ್ ಕಾಲ ಇತಿ ಆಹ ಋತ್ವಿಭ್ಯ ಸದಸ್ಯೇಭ್ಯಶ್ಚ ದಕ್ಷಿಣಾಸು ನೀಯಮಾನಾಸು ವಿಭಾಗೇನ ಉಪನೀಯಮಾನಾಸು ದಕ್ಷಿಣಾರ್ಥಾಸು ಗೋಷು ಸಹ ಆವಿಷ್ಟ ಶ್ರದ್ಧ ನಚಿಕೇತ ಅಮನ್ಯತ್. ಕಸ್ಮಿನ್ ಕಾಲ? ಇವನ ಹೃದಯದಲ್ಲಿ ಆ ಶ್ರದ್ಧ ಯಾವಾಗ ಚಿಗುರುಡೆಯಿತು? ಕಸ್ಮಿನ್ ಕಾಲ? ಹಾ ಹೌದಾ, ಹೇಳ್ತೀನಿ ಕೇಳು. ಕಸ್ಮಿನ್ ಕಾಲ ಇತ್ಯಾಹ, ಯಾವ ಕಾಲದಲ್ಲಿ ಚಿಗುರುಡೆಯಿತು ಅಂತಂದರೆ, ಋತ್ವಿಗ್ಭ್ಯ. ಋತ್ವಿಕರು ಅಂತ ಕೂತಿರ್ತಾರೆ ಸುತ್ತಮುತ್ತ, ಪ್ಲಸ್ ಅವರಷ್ಟೇ ಅಲ್ಲ, ಯಜ್ಞದಲ್ಲಿ ಯಜ್ಞದ ಪವಿತ್ರವಾದ ದರ್ಶನವನ್ನು ಮಾಡ್ಕೋಬೇಕು ಅಂತ ಸಾಕಷ್ಟು ಜನ ಸದಸ್ಯರು ಕೂತಿರ್ತಾರೆ, ಸಭಿಕರು ಕೂತಿರ್ತಾರೆ. ಆ ಸದಸ್ಯರಿಗೆ ಮತ್ತು ಆ ಋತ್ವಿಕರಿಗೆ ದಕ್ಷಿಣಾಸು ನೀಯಮಾನಾಸು, ಅವರಿಗೆ ದಕ್ಷಿಣಾ ರೂಪದಲ್ಲಿ ಹಸುಗಳನ್ನು ಕೊಡಬೇಕು. ಆ ದಕ್ಷಿಣಾ ರೂಪದಲ್ಲಿ ಹಸುವನ್ನು ಕೊಟ್ಟಂತಹ ಹಸುಗಳನ್ನು ತಗೊಂಡು ಹೋಗ್ತಾ ಇರುವಂತಹ ವಿಭಾಗೇನ ಉಪನೀಯಮಾನ, ಒಬ್ಬೊಬ್ಬರು ಒಬ್ಬೊಬ್ಬರು ತಗೊಂಡು ಹೋಗ್ತಾ ಇರುವುದನ್ನು ಉಪನೀಯಮಾನಾಸು ದಕ್ಷಿಣಾರ್ಥಾಸು ಗೋಷು ಹಸುಗಳನ್ನು ಸಹ ಆವಿಷ್ಟ ಶ್ರದ್ಧ ನಚಿಕೇತ ಅಮನ್ಯತ್. ಆ ನಚಿಕೇತನು ಅವುಗಳನ್ನು ತೆಗೆದುಕೊಂಡು ಹೋಗುವಂತಹ ಹಸುಗಳನ್ನು ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ಅವಳ ಬಗ್ಗೆ ಚಿಂತನೆಯನ್ನು ಮಾಡಿದ. ಅಮನ್ಯತ್, ಏನಪ್ಪ ಏನು ತಗೊಂಡು ಹೊಂಟಾರೆ ಇವರು, ಯಾಕೆ ತಗೊಂಡು ಹೊಂಟಾರೆ, ಓಹ್ ದಕ್ಷಿಣ ಕೊಡಬೇಕಲ್ವಾ, ದಕ್ಷಿಣ ಅಪ್ಪ ದಕ್ಷಿಣ ಕೊಟ್ಟಿದ್ದಾನೆ, ಎಂಥ ದಕ್ಷಿಣ ಕೊಟ್ಟಾನ ಅವನು, ಹೀಗೆ ಅಮನ್ಯತ್ ಅದ್ರ ಬಗ್ಗೆ ಅವನು ವಿಚಾರ ಮಾಡ್ತಾ ಇದ್ದಾನೆ. ಓಕೆ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಓಂ ತತ್ಸತ್.